ಸಚಿವ ಪ್ರಹ್ಲಾದ್ ಜೋಶಿ ಆಪಾದನೆ. ಕ್ಷಯಮುಕ್ತ ಭಾರತಕ್ಕಾಗಿ ರಾಜ್ಯದ ವಿವಿಧೆಡೆ ಮಾಹಿತಿ ಆರೋಗ್ಯ ತಪಾಸಣೆ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅರೆ ಹುಷಾರಾಗಿರಿ, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಿ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6 ಸಮಯವಾಗಿದೆ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿ ಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ, ಏನ ಮೂಲೆಯಿಂದ ಜೋರಾಗಿ ಬರ್ತಾ ಇದೆ ಕಮಲಕ್ಕ ಸದ್ದು? ಅದ್ಯಾಕಪ್ಪ ಮೂಲೆಯಿಂದ ಪಡ್ಸಾಲಲ್ಲಿ ಕುಂತಿಲ್ವ ನಾನು? ಅದ್ಯಾಕ ಮೂಲೆಯಿಂದ ಬಂದದ? ಏನ್ ಕಾಳ್ನ ನಾನು ಮೂಲೆಗೆ ಈಗ ಹೊಸಿ ಬ್ಯಾಗ ಕತ್ಲಾಯ್ತಲ್ಲ, ಕಾಣ್ಲಿಲ್ಲ ನೀನು? ಅಯ್ಯೋ, ನಾನು ಬೆಳಕಲ್ಲಿ ಕಂಡನಪ್ಪ ಹೋಗ್ಲಿ. ಹಂಗಂದ್ರೆ ಬೆಳಕಲ್ಲೂ ಕಾಣೋದಿಲ್ಲ, ಕತ್ಲಿಯಲ್ಲೂ ಕಾಣೋದಿಲ್ಲ, ಒಂದೇ ಅಲ್ವಪ್ಪ ನಾನು ಈಗ? ನಾನೊಂದು 4-5 ದಿವಸದಿಂದ ನಿನ್ನ ಒಂದು ಪ್ರಶ್ನೆಯ ಕೇಳುಮ ಅಂತ ಅನ್ಕೊಂಡಿದ್ದೀನಿ. ಅಲ್ಲಕಪ್ಪ, ನಾನು ಅದನ್ನೇ ಕೇಳಕ್ಕೆ ಅಂತ ಹೋಗಿದ್ದೀನಿ. ನಾನು ಕೇಳ್ಬಿಡ್ತೀನಿ ತಡಿ. ಅಯ್ಯೋಳಪ್ಪ, ಅದೇನೋ ಮಂಡ್ಯದಾಗೆ ಕನ್ನಡ ಜಾತ್ರೆ ಅಂತಾರಲ್ಲ, ನಾನು ಈ ಧನಿನ್ ಜಾತ್ರೆ ಕೇಳಿನಿ, ಯೋತ್ತಿನ ಜಾತ್ರೆ ಕೇಳಿನಿ, ಇದು ಯಾವ್ದಣ ಇದು ಕನ್ನಡ ಜಾತ್ರೆ? ಅಂದ್ರೆ ನಮ್ಮವು ಎಮ್ಮೆ ದನ ಹಸ ಹೊಡ್ಕ ಹೋದ್ರೆ ಅಲ್ಲಿ ಮಾರ್ಕ ಬರ್ಬೋದೆ? ಹೆಂಗೆ ನೀನು ಬರೀ ಬರದೇ ನೋಡು ದುಡ್ಡ. ಅಲ್ಲಪ್ಪ, ಜಾತ್ರೆ ಅಂದ್ರೆ ಇದ್ಯಾವ್ದೋ ವಿಶೇಷವಾದ್ದು ಅನ್ಕಂಡೆ ನಾನು. ಅಲ್ಲಕಪ್ಪೋಯ್, ಅದು ಜಾತ್ರೆ ಅಂದ್ರೆ ನೀ ಹೇಳದಲ್ಲ ದನಿನ್ ಜಾತ್ರೆ, ಆ ಜಾತ್ರೆ ಈ ಜಾತ್ರೆ ಅಲ್ಲ, ಅದು ನಮ್ ಕನ್ನಡ ಭಾಷೆ ಇಲ್ವಾ, ಆ ಕನ್ನಡ ಭಾಷೆನ ನೆನಪಿಸ್ಕೊಳಕ್ಕೆ ಅಂತನ್ಬಿಟ್ಟು ಎಲ್ಲ ವಿದ್ವಾಂಸರು ಮತ್ತೆ ಕನ್ನಡ ಭಾಷೆ ಮಾತಾಡೋರು ಎಲ್ಲಾರು ಇದೇ ಸ್ಥಿಲ್ದು ಬಂದಾರಂತೆ ಕಪ್ಪ, ಅಲ್ಲಿ ಬರ್ತಾರಂತ ಅದಕ್ಕೊಂದು ಸಮ್ಮೇಳನ ಅಂತ ಮಾಡದಾರಂತೆ ಮಂಡ್ಯದಲ್ಲಿ. ನಾನು ಕಮಲಕ್ನು ಬೋ ಖುಷಿಯಾಗಿದ್ದೋ ಕುರಿ ಹಿಡ್ಕ ಬರ್ಬೋದು, ನಮ್ಮವು ತಕವ ಮಾರ್ಕ ಬರ್ಬೋದು ಅಂತ ಹಂಗ ಹೋಗಂಗಿಲ್ಲ ಅನ್ನು. ಇಲ್ಲ ಇಲ್ಲ ಕಪ್ಪ, ಅದಕ್ಕೆಲ್ಲ ಇಲ್ಲ. ಅದೇ ಮುಂದಿನಕಿತ ಈ ಚುಂಚುನ್ ಕಟ್ಟೆಯೋ ಮತ್ತೆ ಆದಿ ಚುಂಚುನ್ ಗಿರಿ ಅಂತಾರಲ್ಲಪ್ಪ, ಆ ಜಾತ್ರೆ ಐತೆ, ನೀನು ಹೊಸನು ಕುರಿನು ಒಟ್ಕೊಂಡು ಹೋಗಯ್ಯಂತೆ. ನಮ್ಮ ನೆಟ್ಗೆ ಮೂರ್ ಜನನು ನಮ್ ನುಡಿ ಜಾತ್ರೆ ಅಂತಾರೆ ಕಪ್ಪ ಅದಕ್ಕ. ಅದೇ ಅಲ್ಲಿ ಏನಿರ್ತದೆ ಅಂತ ಕೇಳ್ತಾ ಇರೋದು. ಓ, ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾರ ಕವ. ಆಗ್ಲಿಂದ ಅದನ್ನೇ ಹೇಳ್ತಾನೆ. ಏನಣ್ಣ ಹಂಗಂದ್ರೆ ಈಗ ಕೇಳಕಪ್ಪ, ಇದಕ್ಕ ಏನಂಗ ಸಮಯ ಇಲ್ವಪ್ಪ ನಿನಗೆ ಟೇಮು. ಟೇಮ್ ಇಲ್ಲ ಅಂತಲ್ಲ, ಇದ ಜಾತ್ರೆ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ನೋಡಪ್ಪ. ನಮ್ ಕಾಡ್ನಾಡ್ ಭಾಷ ಪುರಾತನದ ಭಾಷ ಏನಪ್ಪ, 7000 ವರ್ಷಗಳ ಹಿಂದಿಂದು ಅದಂತೆ. ಅದನ್ನೇನೋ ಹೇಳ್ತಿದ್ರಲ್ಲಪ್ಪ ದ್ರಾವಿಡ ಭಾಷೆ ಅಂತೆ ನಮ್ದು. ಈ ತಮಿಳ ಬುಟ್ರೆ ನಮ್ ಕನ್ನಡ ಅಂತೆ ಇರಿದು ಅದು ಭಾಷೆ. ನಾವು ನೋಡಪ್ಪ ಊಟದಾಗಿಂದ ಮಾತಾಡ್ತಿರೋದು ಅದೇ ಭಾಷೆ ಅಲ್ವಾ? ಅಲ್ಲ ನೀವು ಬೇರೆದಿಲ್ ಬರ್ತದೆ ನಮ್ಗ, ಬರದಿಲ್ ಕಂಡ್ಬಿಡು. ಈಗ ಅಲ್ಲಿ ಪುಸ್ತಕಗಳು ಇದ್ದವಂತೆ, ದೊಡ್ಡ ದೊಡ್ಡ ವಿದ್ವಾಂಸರು ಬಂದು ಮಾತಾಡ್ದಾರಂತೆ ಕನ್ನಡ ಭಾಷೆಯ ಮಾತಾಡಿ ಬೇರೆ ಬೇರೆ ಭಾಷೆ ಎಲ್ಲ ಕಲ್ತ್ಬಿಟ್ಟು ಒಂದ್ ಕಾಲಕ್ಕೆ ನಮ್ ಭಾಷೆನೇ ಇಲ್ದೋದಂಗ ಆಗೋಯ್ತೆ. ಅದಕ್ಕ ಇದನ್ನೆಲ್ಲ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅಂತ ಅನ್ಬಿಟ್ಟು ಚರ್ಚಾ ಮಾಡ್ದಾರಂತಪ್ಪ. ನಮ್ಮ ಹಳ್ಳಿಯವ್ರನ್ನ ಇಟ್ಕೋಬೇಕು, ಯಾಕೆಂದ್ರೆ ಹಳ್ಳಿ ಮನಸ್ಸು ನಮ್ಮಂತವ್ರಿಂದಲೇ ಅಲ್ವೇನವ ಕನ್ನಡ ಉಳ್ಕೊಂಡಿರೋದು. ಇನ್ನೇನು ಸಿಟಿಲೆಲ್ಲ ಮಾತಾಡೋರು ಕನ್ನಡ ನೋಡು ಜಯಣ್ಣ. ಈಗ ನಾವೊಂದ್ ಮಾತ ಹೇಳ್ತೀನಿ ಕೇಳಕ. ಈಗ ನೋಡಪ್ಪ, ನಾವು ಭೂಮಿನ ನೆಚ್ಕೊಂಡು ಬದುಕ್ತಾರ ಜನ ಅಲ್ವಪ್ಪ. ಪೈರ್ ನೆಡ್ಬೇಕಾದ್ರೂ ಆಡ್ತೀವಿ, ಕಳೆ ಕೀಳ್ಬೇಕಾದ್ರೂ ಆಡ್ತೀವಿ, ಕಣ ಹಾಕ್ಬೇಕಾದ್ರೂ ಆಡ್ತೀವಿ, ತೂರ್ಬೇಕಾದ್ರೂ ಆಡ್ತೀವಿ. ಈಗ ಎಲ್ಲಿ ಆಡ್ದಾರ ಹೇಳು? ಎಲ್ಲ ಬಂದ್ಬಿಡ್ತಾವ ಕಟ ಮಾಡೋದಕ್ಕ ಏನ ಮಿಷಿನ್ಗಳು. ಏನಪ್ಪ ಈಗ ಆಡ್ಗಳು ನಿಂತೋದು. ಈಗ ಅದಕ್ ಬಳಸ್ತಿದ್ವಲ್ಲಪ್ಪ ಅದೇನ ಅದೇನ ಹೇಳ್ತಾರಲ್ಲಪ್ಪ ನಮ್ಗೆ ಇದು ಕುಡುಗೋಲು, ಆಮೇಲೆ ಇನ್ನೇನೇನೋ ಬಳಸ್ತೀವಲ್ಲ ನಾವು. ಅದೇ ನೋಡ್ ನಮ್ಗೆ ಮರ್ತೋಯ್ತ ಬಾಯಿಗೆ ಬರಕಿಲ್ಲ ಬರಕಿಲ್ಲ. ನೀನ ಹೇಳ್ತಿದ್ದಲ್ಲ ಏನಪ್ಪ ಏನೋ ಜನಪದ ಹಾಡು ಹಸೆ ಅಂತ, ಅದಕ್ ಸಂಬಂಧಪಟ್ಟವ್ರೆ ಏನೋ ಜಾತ್ರೆಗೆ ಮುಖ್ಯಸ್ಥರು ಅಂತಲ್ಲ. ಊಕಪ್ಪ ಪೇಪರ್ನ ಕೇಳ್ದಿ ಆಕಾಶವಾಣಿನಾಗು ಬಂತು ಅವ್ರೇನ ಗುರು ಚನ್ನಬಸಪ್ಪ ಅಂತ ಅವರಲ್ಲಪ್ಪ ಅವ್ರಂತೆ ಅವರು ಅವರು ಜನಪದಾಗ ಏನೋ ಬೋ ಕೆಲಸ ಮಾಡೋರು. ಜಯಣ್ಣ ಈ ಜಾನಪದ ಇಷ್ಟ ಇದ್ದಲ್ಲ ಆಗಿಲ್ವಾ ಹಾವೇರಿಲಿ, ಆ ಹಾವೇರಿಲಿ ಅದಾಗದಕ್ಕೆ ಇವರು ಒಬ್ರು ಕಾರಣ ಅಂತೆ. ಅದಾಗಬೇಕು ಜಾನಪದ ವಿಷಯ ಇದ್ದನಲ್ಲಯ್ಯ. ಅಲ್ಲ ಕಣ್ಣು, ನಮ್ ಮಂಡ್ಯದಾಗ ಆಯ್ತಾ ಅದೇ ಅನ್ನೋದೇ ನಮಗೆ ಬೋ ಖುಷಿ. ನಮ್ ಖುಷಿ ಅಲ್ವಪ್ಪ. ಅದೇನೋ ಮಂಡ್ಯ ಬೆಲ್ದಾಗೇನೆ ಎಲ್ಲಾ ಈ ಸ್ವೀಟು ಮಾಡ್ತಾರಂತೆ. ಈ ಸ್ವೀಟ ಸರಿಯಾಗಿ ಹೇಳು ಸಿಹ ನಂಗ್ ಬರುದೇ ಹಿಂಗ. ನಿಮ್ಮಡು ಏನೇನೋ ಹೇಳ್ಬೇಡ, ಸಿಹ ಕೊಡ್ತಾರೆ ಏನು. ಅಲ್ಲ ಕವ ಅದೇನು ಇಂಗ್ಲಿಷ್ ಲಾಗ್ ಅಂತಾರಲ್ಲ ಅಂತ ಹೇಳಕ್ ಹೋದೆ ಈ ಸ್ವೀಟು ಅಂತ. ನೀ ಅರ್ಥ ಆಗುದಿಲ್ವಲ್ಲ ನಿಂಗೆ. ಅಲ್ಲ ಕಪ್ಪ ನಾವು ಕನ್ನಡಿಗರು ಆಯ್ತಾ ಕೇಳು. ಈ ಪಟ್ಟಿಯ ಬರ್ಕೊಬಿಟ್ಟಿದೀನಿ, ತಿಂಡಿ ಏನ ಕೊಟ್ಟಾರು, ಮಧ್ಯಾಹ್ನ ಊಟ ಏನು, ರಾತ್ರಿಗೇನು ಅಂತ. ನೀನು ಹೋಗಿ ಜಾತ್ರೆ ತಾವ್ ಏನೇನ್ ನೋಡ್ಕತಿಯ ನೋಡ್ಕ. ಅಲ್ಲ ನಾನು ಕಮಲಕ್ಕ ಊಟದಲ್ಲಿ ನಿಂತ್ಕೊಬಿಟ್ಟಿರ್ತೀವಿ, ನಿಂಗೆ ಕರ್ದ ಕರ್ದ ಹೇಳ್ತಕ್ಕಪ್ಪ. ಅಲ್ಲೆಲ್ಲ ಜ್ಞಾನ ತುಂಬಿಸ್ಕೋಬೇಕು ಅಂತ ಒಯ್ತವ್ರೆ, ನೀನು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಒಯ್ತಿದ್ಯಲ್ಲ ನ್ಯಾಯವಾದು. ತೂಕಡ್ಸಿದ್ರೆ ಹೇಳೋ ಮಾತುಗಳು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿದೆ ಬಿಡು. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನದ ಅಲ್ವಾ. ಅದಕ್ಕೆ ಕಮಲಕ್ಕನ್ನ ಹೇಳ್ದೆ ಅದೇನ ದಿನಾಂಕ ಬರ್ಕಡವ ಅಂತ. ಬರ್ಕೊಂಡೇವ? ಹೇಳು ಯಾವತ್ತ. ಅದಕ್ಕಪ್ಪ ಇದೇ ತಿಂಗಳು 20, 21, 22 ಓ ಶುಕ್ರವಾರ ಭಾನುವಾರ ಕಪ್ಪ ಹೋಗ್ಬಿಡಮ್ಮ. ಅದ್ ಹಿಂದ ದಿನಕ್ಕೆ ಏನು ಹೋಗೋದ್ ಬೇಡ. ನಮ್ಮ ನೆಂಟ ದಿನ ಏನ್ ಕೆಲ್ಸ ನಮ್ಗೆ? ಅಲ್ಲ ಏನು ಸಿಗೋದಿಲ್ಲ, ಸೀಟ್ ಇಟ್ಕೊಂಡ್ಬಿಡಮ್ಮ ಅನ್ನಕದೇನ್ ಥಿಯೇಟರ್ ಅವ. ಅದಕ್ಕೆ ಅವತ್ತಿನವೇ ಹೋಗ್ರೆ ಬಿಡು ಬಿಡು ಹೇಳಿದ. ಓ ಮೂರ್ ಸೀಟ್ ಬತ್ತೀವಿ ಅಂತ ಹೇಳ್ಬಿಟ್ಟಿದೀನಿ. ಲಿಸ್ಟ್ ಬರ್ದ್ ಕಳಿಸ್ಬಿಟ್ಟಿದಯ ನೀನು? ಇಲ್ಲ, ಅವ್ರಿಗೆ ಗೊತ್ತು. ಮೂರ್ ಸೀಟು ಅಂತಿದ್ದಂಗೆ ಅವರೇ ಹೇಳ್ಬಿಟ್ರು. ಓ ಚಂದ್ರಣ್ಣ ಕಮಲಕ್ನು ಬತ್ತಾರಲ್ವೇ ಸೀಟ್ ಹೇಳ್ದ್ಯಾ? ಓ ನೀನೇನ್ ಅಂದ್ಕಂಡೆ? ಅಲ್ಲ ಕಪ್ಪ ಈ ಮೂರ್ ದಿನ ಇರ್ತೀವಿ, ಆ ಟೈಮ್ಗೆ ಏನೇನ ಬೇಕು ಅಂತ ಏನಾರು ಬರ್ದ್ಗಿಂತ ಕಳಿಸ್ಬಿಟ್ಟಿದಯ. ಹಂಗಲ್ಲ ಅಲ್ಲೇ ಕೊಡ್ತಾರಂತಲ್ಲ. ಇನ್ ಪಾಪ ಅವ್ರಿಗೆ ಯಾಕೆ ತೊಂದ್ರೆ ಕೊಡೋದು? ಪಾಪ ಜನ ವಿಪರೀತ ಇರ್ತಾರೆ. ಇರ್ಲಿ ಬಿಡು, ನಮ್ಗೇನು ಅವೇರಿಗೆ ಹೋಗಿದ್ನಲ್ಲಪ್ಪ, ಕಳದಕಿತ್ತ ನಡೀತಲ್ಲ, ಅಲ್ಗೂ ಹೋಗಿದ್ದೇನು? ಹೋಗಿದ್ದಿ ನೀವೇನು? ಅದ್ ಯಾವ್ದೋ ಜಾತ್ರೆಗೆ ಹೋಗ್ಬೇಕು ಅಂತ ಒಟ್ಟೋದ್ರಿ ಇಬ್ರುವೆ, ನಾನು ನಿಂಗಣ್ಣ ಅದೇನ ಸಾಮಣ್ಣ ಆಮೇಲೆ ಕಾಳೇಗೌಡ ಇದೆಲ್ಲಾರು ಸೇರ್ಕೊಂಡು ಹತ್ಬಿಟ್ಟೋ ಟ್ರೈನ. ಏನಪ್ಪೋಯ್ ಅಲ್ಲಿ ಅಪಾಟಿ ಮೈದಾನ ಅಂದಾಗ 8 ಜನ ಜಯಣ್ಣ ಒತ್ತರ್ಸ್ಕೊಂಡ್ ಒತ್ತರ್ಸ್ಕೊಂಡ್ ತಿರ್ಗಾಡ್ಬೇಕು, ಹಂಗಾಗ್ಬಿಟ್ಟಿತ್ತು ಜನ ಅಲ್ಲಿ. ನಾನು ಕಮ್ಲಕ್ಕ ಶ್ರವಣ ಬೆಳಗುಳದಾಗ ಆಗಿತ್ತಲ್ಲ, ಅದಕ್ಕ ಹೋಗಿದ್ವಿ ಅಲ್ಲೇನವ ನಮ್ ಸಿದ್ದಿಂಗಪ್ಪವರು ಗೊಮ್ಟೆ ಸಣ್ಣ ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಊಟ ಚಂದಾಗಿತ್ ಕಣ್ಣ, ಓ ಚಂದಾಗಿ ವ್ಯವಸ್ಥೆ ಮಾಡಿದ್ರು. ನೀನು ಎಲ್ಲಿಗೆ ಹೋದ್ರು ಬಂದು ನೀನು ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಪ್ಪ. ಹಂಗಲ್ಲ ಕಣ್ಣ, ಅಷ್ಟು ದೂರ ಹೋಗಿರ್ತೀವಲ್ವಾ, ಹೊಟ್ಟೆ ಕೇಳ್ತದೆ, ಹೊಟ್ಟೆಗೆ ನೆಟ್ಗಿಲ್ದೆ ಇದ್ರೆ. ನಾನ್ ಯಾಕೆ ಆ ಕಡೆ ನೋಡ್ತೀನಿ ಅಂದ್ರೆ, ಈಗ ರೈತರು ನಾವು ಅಂದಾತ್ರಲ್ವೇನವ್ವ, ನಾವು ಬೆಳೆಯೋ ಅನ್ನುವ ಹೆಂಗ್ ಹಂಚಾರು ಅಂತ. ಅಲ್ಲ ಸರಿ, ಹೆಂಗ್ ಹಂಚದು ಅಂತ ಸರಿ, ಅದು ತಪ್ಪಲ್ಲ ಕಯ್ಯ. ನೀನು ಒಟ್ಟ ಒಟ್ಟ ಒಟ್ಟ ನೀನೇ ಯೋಚನೆ ಮಾಡ್ತಿದ್ದಯಲ್ಲ, ಅದ್ರ ಏನೇನು ಮಾಡ್ಬೋದು, ಹೆಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ ರುಚಿ ನೋಡ್ಕೊಂಡು ಆಮೇಲೆ ಬಂದು ಇಲ್ಲಿ ಮಾಡೋದು. ನಾವೇನು ಏನು ಅನ್ನಕ್ಕೆ ಬರಗಟ್ಟಿವ, ಯಾಕಂಗಂದ ಇಬ್ಬಿಡು. ಮತ್ತೆ ಅಲ್ಲಿ ಟೆಸ್ಟ್ ಮಾಡುದು ಉಳ್ದವ್ರಿಗೆಲ್ಲ ಹೆಂಗ ಕೊಡ್ತಾರೆ ಈಗ ನೋಡಪ್ಪ, ಮಂಡ್ಯದಾಗೆ ರಾಗಿ ಮುದ್ದೆ ಕೊಡ್ತಾರಂತ. ಮುದ್ದೆ ಕಾಳ್ ಸಾರು, ಕಾಳ್ ಸಾರು ಆಮೇಲೆ ಎಲ್ಲ ಬೆಲ್ಲದ್ದೆ ಅಡಿಗೆ ಅಂತೆ. ಮತ್ತೆ ನಮ್ಗೆ ಬೋ ಖುಷಿಯಾಗ ಕಿಲ್ವೆ, ಈಗ ರೈತರುಗಳು ಬೆಳೆದಿರೋಂಥದ್ದು, ರೈತರು ಉಣ್ಣೋ ಅನ್ನ, ರೈತರು ಉಣ್ಣೋ ಅಂತ ಆಹಾರ ಕೊಡ್ತಾರೆ ಬಂದವ್ರಿಗೆಲ್ಲ ಅಂದ್ರೆ. ನೀನ್ ಹೇಳ್ದಲ್ಲಪ್ಪ ದೇಶ ವಿದೇಶದಿಂದೆಲ್ಲ ಬರ್ತಾರೆ ಅಂತ, ಅವರು ಖುಷಿಯಾಗಿ ಏ ಮಂಡ್ಯ ಅಂದ್ರೆ ಇಂಡಿಯಾ ಕಣ್ಣಣ್ಣ ಅಂತ ಹೇಳ್ಕೊ ಹೋಗುದಿಲ್ವೆ? ಅವರು ಹಂಗೆ ಅನ್ಕ ತರ್ಬಿಡು ಅಲ್ಲಿರೋರು. ಜಯಣ್ಣ ಕಮಲಕ್ಕ ನೀನು ಕೇಳ್ಕ ನಿಗಾ ಇಟ್ಟು, ಏನ ಅಂತಂದ್ರೆ ಈಗ ಅಲ್ಲಿ ನಡೀತಾ ಇದ್ದಲ್ಲಪ್ಪ ನಮ್ಮ ಕಾಳಣ್ಣನ ಮಗ ಸತೀಸ ಇಲ್ವಾ, ಆಮ ಫೋನ ಹಿಡ್ಕೊಂಡು ಕುಟುಕ್ತಾ ಇದ್ದ. ನಾನು ಇದೇನಪ್ಪ ಈ ಕತ್ತಲ್ಲಿ ಕುಂತ್ಕೊಂಡು ಇದೇನ ಕುಟುಕ್ತಾ ಇದ್ದ ನೀನು ಅಂತ, ಬಣ್ಣ ನೀನು ಕುಂತ್ಕ ಪಕ್ಕದಲ್ಲಿ ಅಂತನ್ಬಿಟ್ಟು ನೋಡಪ್ಪ ಆ ಸಮ್ಮೇಳನಕ್ಕೆ ಹೋಗಕ್ಕ ಅದೇನ ವೆಬ್ಸೈಟು ಅಂತಾರಲ್ಲವ, ವೆಬ್ಸೈಟಲ್ಲಿ ನೀವೇನಾದರೂ ಹೊಡೆದ್ರೆ ನಾನು ಬರ್ತೀನಿ ಅಂತ ಹೇಳ್ದಂಗೂ ಆಯ್ತು, ಅದಕ್ಕೆ ದುಡ್ಡು ಕಟ್ಬೇಕಂತೆ ಕವ. ಹ್ಞೂ, ಅದೇನೋ ಹೇಳ್ತಾರಲ್ಲಪ್ಪ ಪ್ರತಿನಿಧಿ ಅಂತ, ಏನೋ ನಾನು ಭಾಗವಹಿಸ್ತಾ ಇದ್ದೀನಿ ಅದಕ್ಕೆ. ಮತ್ತೆ ಅದೇನಾದ್ರೂ ವೆಬ್ಸೈಟಲ್ಲಿ ನಮ್ಮ ಹೆಸರು ವಿಳಾಸ ಎಲ್ಲ ಹಾಕ್ಬಿಟ್ಟು ದುಡ್ಡ ಕಟ್ತು ಅಂತಂದ್ರೆ ಅದಕ್ಕೊಂದು ಸರ್ಟಿಫಿಕೇಟ ಬಂದದಂತೆ. ಅದನ್ನ ತಕೊಂಡು ಹೋದ್ರೆ ನಿನಗೆ ಒಂದು ಬ್ಯಾಗು, ಒಂದು ಪೈಲು, ಆಮೇಲೆ 1/2 kg ಬೆಲ್ಲ ಅದು ಕೊಟ್ಟರಂತೆ. ಅಲ್ಲ ಕಣ್ಣ, ಈಗ ನಂಗೆ ಕಾಸು ಕೊಡಕ್ಕಿಲ್ಲ ಅಂದ್ರೆ ಅವ್ರೇನಿಗೆ ಬಲವಂತ ಮಾಡ್ತಿಲ್ಲ ಕಣ್ಜಯ್ಯಣ್ಣ. ನೋಡಪ್ಪ ನೀ ಅದೆಲ್ಲ ತಕೊಂಡು ಹೋದ್ರೆ ನಿನಗೆ ಇಸೇಸ್ವಾದ ಗೌರವ ಸಿಗ್ತದೆ, ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ, ಒಂದು ಅಂದಾಜು ಸಿಗ್ಬೇಕಲ್ಲ ಎಷ್ಟು ಅಡಿಗೆ ಮಾಡಿಸ್ಬೇಕು, ಎಷ್ಟು ತಿಂಡಿ ಮಾಡಿಸ್ಬೇಕು ಅಂತ ಅದಕ್ಕೆ ಕೇಳ್ತಾವ್ರೆ. ಮತ್ತೆ ನಮ್ದು ಒಂಥರ ಸೇವೆ ಕಣ್ಣ, ಈಗ ಬೇರೆ ಕಡೆ ಹೋದ್ರೆ ದೇವಸ್ಥಾನ ಜಾತ್ರೆಗೆ ಹೋದ್ರೆ ಬಿಡಿಸೋದಿಲ್ವೇ, ಆಮೇಲೆ ನೋಡ್ಕೊಳಕ್ ನಿಂತ್ಕೊಳ್ಳೋದಿಲ್ವೇ. ಹಂಗೆ ನಾನು ಕಮಲಕ್ಕ ಬರೀ ತಿನ್ನಕ್ಕೆ ಓದಿವ, ಸ್ವಯಂ ಸೇವೆ. ನಮ್ದು ಭಾಸ ಹಬ್ಬ ಅಲ್ವಪ್ಪ, ನಮ್ಮೆಲ್ಲರೂ ಸೇರ್ಬೇಕು. ಬರೀ ನಾನು ಭಾಷಣ ಕೇಳ್ಕೊಂಡೇ ನಿಂತಿರ್ತೀನಿ ಅಲ್ಲ, ನಾನು ಊಟದ ಟೈಮ್ ಆಯ್ತು ಊಟ ಮಾಡ್ಕೋತೀನಿ ಅಲ್ಲ, ಏನಪ್ಪ ಅಲ್ಲಿಗೆ ಹೋದ ಮೇಲೆ ನಮ್ಮ ಕೈಲಿಂದ ಏನಾದರೂ ಒಳ್ಳೆ ಕೆಲಸ ಮಾಡಕ್ಕೆ ಆದದಾ? ಈಗ ಎಲ್ಲಿಂದೋ ಜನ ಬರ್ತಾ ಇರ್ತದೆ, ಅವ್ರಿಗೆ ದಾರಿ ಗೊತ್ತಿರೋದಿಲ್ಲ, ತೋರಿಸ್ಬೇಕು ಹಿಂಗ್ ಹೋಗಿ, ಇಲ್ಲಿ ಇಂಥದ್ ನಡೀತಾ ಇದೆ, ಅಲ್ಲ ಅಂಥದ್ ನಡೀತಾ ಇದೆ ಅಂತನ್ಬಿಟ್ಟು ನಾವು ಒಸಿಯ ಎಲ್ಪ ಮಾಡಬೇಕು ಅಲ್ವಾ? ಮಾನವೀಯತೆ ಕಣ್ಣ. ಈಗ ಮನಸ್ನಾಗ ಹುಟ್ಟದ ಮ್ಯಾಕೆ ಇನ್ನೊಬ್ಬ ಮನ್ಸಂಗೆ ಸಹಾಯ ಮಾಡ್ಬೇಕು. ಈಗ ಇಂಥ ಕಡೆ ಬೋಲ್ಡ ಬರ್ಕೊಂಡು ಪ್ಯಾಟನ ಕುಂತ್ಕೊಂಡಿರ್ತಾರ ನೋಡು, ಏನೇ ಬೇಕಿದ್ರು ನನ್ನನ್ನ ಕೇಳಿ ಅಲ್ವಪ್ಪ ಅಂತ ಬರ್ಕೊಂಡು ಕುಂತಿರ್ತಾರಲ್ಲ, ಹಂಗೆ ನಾವು ಅಲ್ಲೋಗಿ ಕೂತ್ಕೋಬಿಟ್ಟು ಸಮಿ ಏನ್ ಬೇಕು, ಊಟ ಎಲ್ಲಿ ಕೊಡ್ತಾರೆ, ಎಲ್ಲಿ ಇದು ವಿಶ್ರಾಂತಿ ವ್ಯವಸ್ಥೆ ಮಾಡವ್ರೆ, ಹೆಂಗೆ ಹೋಗ್ಬೇಕು ಇಂಥದ್ನೆಲ್ಲ ಹೇಳೋಕೆ ಅಪಾರ ಜನ ಬೇಕಾಯ್ತಾರೆ. ಈಗ ನೋಡಪ್ಪ ಹಂಗೆ ಮನುಷ್ಯರದ್ದು ಒಂದು ಇಷ್ಟು ಸಹಾಯ ಮಾಡಿದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ಕು ಸಾರ್ಥಕ ಸಾರ್ಥಕ ಆಯ್ತು. ಈಗ ಬೀದರು, ಬಳ್ಳಾರಿ, ಬಿಜಾಪುರ, ಈ ಕಡೆ ಮಂಗಳೂರು, ಆಮೇಲೆ ಹೈದರಾಬಾದು, ಈ ಕಡೆ ಜಿಲ್ಲೆ ಬರ್ತಾರೆ. ಎಲ್ಲಿಗೆ ಬರ್ಬೇಕು ಅವರು? ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಂದ ಟ್ರೈನ್ ಅದಕ್ಕವ ಅಲ್ವಾ, ಬಸ್ಗಳು ಅವೆ, ಅದಕ್ಕೆ ವಿಶೇಷವಾದ ಬಸ್ಗಳು ಬಿಡ್ತಾರೆ. ಮತ್ತೆ ಏನು ಟ್ರೈನ್ ಏನು ಬಿಡ್ಬೋದು ನನಗ ಅದ್ರ ಬಗ್ಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದ್ಬಿಟ್ರೆ ಆರಾಮಾಗಿ ಅಂತ ಬರಕ್ಕೆ ರಸ್ತೆ ಅದಲ್ಲ, ಹೆಂಗದ ರಸ್ತೆ ಅದೇನಪ್ಪ ಬಂದ್ಬಿಟ್ರು ಗೊತ್ತಿಲ್ಲ ಆ ರಸ್ತೆ ಹೆಂಗದ ಗೊತ್ತಾ? ಹೆಂಗ ಈ ಬಟ್ಟೆ ಒಗೆಯೋ ಕಲ್ಲ ಇಟ್ಕೋತಿರ್ಲಿಲ್ವ ನಾವು ಆ ಹಿತ್ತಲಲ್ಲಿ? ಏನ್ ಬಟ್ಟೆ ಒಗೆದು ಒಗೆದು ಒಗೆದು ನೈಸ ಕಾಣ್ತಿತ್ತಿಲ್ವಾ ಹಂಗದೆ ಅದು. ಚೆನ್ನಾಗಿ ಬಟ್ಟೆ ಒಗೆ ಕೊಟ್ಟವನು ಮನೆಯವ್ರಿಗೆ ಅಲ್ಲಕ್ಕ, ಅದೇ ಹಂಗಸ್ದ ನೀನು ನಮ್ ಕೆಲ್ಸ ನಾ ಮಾಡ್ಕೊಳ್ಳೋದು ಏನ ತಪ್ಪು? ಹಂಗಸ್ಲಿಲ್ಲ ಕಣ್ಣ, ಎಷ್ಟ್ ಚೆನ್ನಾಗಿ ಬಟ್ಟೆ ಒಗಿತಿ ಅಂತ ಹೇಳಿ ನಾವು ನೋಡಪ್ಪ ಒಗ್ದಿಲ್ವೇನ ಕೆರೆ ಪಕ್ಕ? ಅಲ್ಲ ಅಲ್ಲ, ಕೆರೆ ಪಕ್ಕ ಎಣ್ಣೆ ಇಕ್ಳು ಒಗೆಯೋ ಬಟ್ಟೆ ಕಲ್ ನೋಡಿವಿ. ನದಿ ದಡದಾಗೆ ನದಿ ಏನು ನೀರ ಹರಿದು ಹರಿದು ನೈಸ್ಕಾಗಿರೋ ಕಲ್ಲು ಕಲ್ಲ ನೋಡಿವಿ. ಇವನ್ ಮನೆ ಹಿಂದಿರೋ ಬಟ್ಟೆ ಕಲ್ ನಾವೆಲ್ಲಿ ನೋಡಕ್ ಹೋಗಮ್ಮ? ಅಲ್ಲಕ್ಕಪ್ಪ ಬಂದಿರ್ತಿದ ನೀನು, ನೀನು ಗಿಡ ಮರ ಏನ್ ಹಾಕಿದನು, ಹಣ್ಣು ಹಣ್ಣಿನ ಗಿಡವಾ ಇದೇನು ಸೊಪ್ಪ ಅಂತ ಅದನ್ನ ನೋಡ್ತಾ. ಯಾಕೆ ನಿಮ್ ಮನೆ ಬಟ್ಟೆ ಒಗೆಯೋ ಕಲ್ ಮೇಲೆ ಅವತ್ತು ಬೆಟ್ಟದ್ನಲ್ಲಿ ಕಾಯಿ ಉಪ್ಪು ಎಲ್ಲ ಹಾಕಿ ಜಜ್ಲಿಲ್ವಾ? ಬೆಟ್ಟದಲ್ಲಿ ಉಪ್ಪ ಮೇಲೆ ಕಲ್ ಮೇಲೆ ಬಿಡಪ್ಪ ಅಂದ್ರೆ ನಿಮ್ ಮನೆ ಹಿಂದ್ಗಡೆ ಇರೋ ಬಟ್ಟೆ ಒಗೆಯೋ ಕಲ್ ನೈಸಿದ್ದಂಗೆ ರಸ್ತೆ ಅದೇ ಅಂತ. ನಾನು ಅಲ್ಲ ಬಟ್ಟೆ ತಗ ಬಂದ್ಬಿಟ್ಟು ಸಣ್ಕಂಗ್ ಕುಂತ್ಕೊಂಡ್ಬಿಟ್ಟಿಯ ರಸ್ತೆ ಮೇಲೆ ದುಬ್ಬಸ್ ಕಳಿಸ್ತಾರ ಅಲ್ಲಿ ಕುಂತ್ಕೊಂಡ್ರೆ ಅಲ್ಲಿ ಅಲ್ಲ ಕಯ್ಯ ಹೋಯ್ತಿರ ಏ ಕಲ್ಲೇ ನಿಲ್ಸೋದಿಲ್ಲ ಅಲ್ಲಿ ಅಟ್ತಿರ್ತಾರೆ. ಹೋಯ್ತು ಬಿಡಪ್ಪ, ಹೆಂಗಾರು ಬರ್ಲಿ ಜನ ಮಂಡ್ಯ ತುಂಬಾ ಜನ ತುಂಬ್ಕೊಳ್ಳಿ, ಕನ್ನಡ ಜಾತ್ರೆ ಚಂದ ಕಾಕ್ಲಿ. ನಾನು ನೀನು ಹೋಗಿ ಜನರಿಗೆ ಎಷ್ಟು ಸೇವೆ ಮಾಡಕ್ಕಾಯ್ತದೆ ಮಾಡಮ್ಮ, ಸೇವೆ ಮಾಡಮ್ಮ ಮಾಡಮ್ಮ. ನೋಡಪ್ಪ ಈಗ ಜಾತ್ರೆಗೆ ಹೋದ್ಮೇಲೆ ಈಗ ನೀನು ಯಾವ್ದೋ ಬೇರೆ ಜಾತ್ರೆಗಳಿಗೆ ಹೋಯ್ತಿದೈ, ಈಗ ಎತ್ತ ಮಾರಕ್ ಹೋಯ್ತಿದೈ, ಒಂದ್ ಎತ್ತ ಮಾರ್ಬಿಟ್ಟು ಇನ್ನೊಂದ್ ಎತ್ತ ತತ್ತಿದೈ ಅಲ್ವಪ್ಪ? ಅಥವಾ ಹೋದ್ರೆ ಏನಾರು ಮನೆಗೆ ಏನಾರ ಬೇಕಾಗಿರೋ ಸಾಮಾನು ಸರಂಜಾಮು ತತ್ತಿದೈ ಅಲ್ವಾ ಜಯಣ್ಣ? ಏನವ್ವ ಕಮಲಕ್ಕ ಹಂಗಿಯೇ ನಮ್ಮ ಅಲ್ಲಿಗ ಹೋದ ಮೇಲೆ, ಈಗ ನಾವೆಲ್ಲ ಓದವ್ರೆ ಒಂಚೂರು ಅಕ್ಷರ ಈಕ್ಷರ ಕಲ್ತ್ಕೊಂಡಿವಿ ಅಲ್ವಾ, ಓದ್ಮೇಲೆ ಪುಸ್ತಕಗಳೆಲ್ಲ ಮಾರ್ತಾ ಇರ್ತಾರೆ ಅಲ್ವಾ, ಕಡಿಮೆ ಬೆಲೆಲ್ಲೂ ಇರ್ತದಂತ ಪುಸ್ತಕ ಆಯ್ತಾ. ಅದಕ್ಕೆ ಒಂದೊಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಬಂದ್ಬಿಟ್ರೆ ಪುಸ್ತಕ ಮಾಡಿದವ್ರಿಗೂ ದುಡ್ಡು ಆಯ್ತದೆ, ಅದನ್ನ ಪ್ರಕಟ ಮಾಡಿದವ್ರಿಗೂ ದುಡ್ಡು ಆಯ್ತೆ ಅಲ್ವಾ ಜಯಣ್ಣ? ಜ್ಞಾನ ಸಿಗ್ತದೆ ಅಲ್ವಾ? ಊಕಪ್ಪ ಈಗ ಒಳ್ಳೊಳ್ಳೆ ಪುಸ್ತಕ ಓದಿದ್ರೆ, ಪುಸ್ತಕ ಬರೆದವರು ಪುಣ್ಯಾತ್ಮರು ಸಾವಿರಾರು ಪುಸ್ತಕ ಓದ್ ಆ ಪುಸ್ತಕ ಬರೆದಿರ್ತಾರೆ, ಅಷ್ಟ್ ಪುಸ್ತಕ ಓದ್ ಜ್ಞಾನ ಬರ್ತದೆ ಅಲ್ವಾ? ನೀನ್ 100 ಪುಸ್ತಕ ಓದೋಕ್ಕಿಂತ ಒಂದ್ ಪುಸ್ತಕ ಓದ್ಬಿಟ್ರೆ ಸಾಕು ಅಲ್ವಾ? ಮತ್ ಇನ್ನ ಏನು ಅಂದ್ರ ಮನ್ಸ ಈ ಏನು ವಯಸ್ಸು ಆಯ್ತಾ ಆಯ್ತಾ ಆಯ್ತಾ ಬುದ್ಧಿಯ ಮಾಗಸ್ಕೊಳಕ್ಕೆ ಒಳ್ಳೊಳ್ಳೆ ಪುಸ್ತಕಗಳ ಓದ್ಬೇಕು ಓದ್ಬೇಕು ಅವು ಒಂಥರ ಮನ್ಸಂಗೆ ಜ್ಞಾನ ಕೊಡ್ತದೆ. ಆಮೇಲೆ ಏಕಾಂತದಾಗ ಓದ್ತಾ ಇದ್ರೆ ಈಸಿಯ ತಲೆ ಒಳಗೆ ಇಳಿತದೆ. ಈಗ ನಾನು ಯಾವ್ದೋ ಒಂದು ಪತ್ರಿಕೆಯಲ್ಲಿ ಓದ್ತಿದ್ದಿಕ್ಕಪ್ಪ, ಅದೇನ ಅಂತಂದ್ರೆ ಈಗ 6ನೇ ತಾರೀಕು ಆಗೋಯ್ತಲ್ಲ ಮೊನ್ನೆ, ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡ ದಿನನ ಮಹಾಪರಿವಾರ ನಿರ್ವಹಣ ದಿನ ಅಂತ ಆಚರಣೆ ಮಾಡ್ತಾರಲ್ಲ ಜಯಣ್ಣ, ಎಲ್ಲೋ ಪೇಪರ್ನಾಗ ಬಂದಿತ್ತು, ಅಲ್ಲಿ ಓದ್ತಾ ಇದ್ದೀನಿ ನಾನು. ಈ ಹೆಸರು ನೆಪ್ಪದ ಹೇಳ್ತೀನಿ, ಅದೇನೋ ರತ್ತು ಅಂತ ಅವರು, ಆ ರತ್ತು ಅನ್ನೋರು ಬಾಬಾ ಸಾಹೇಬ್ ಅವ್ರಿಗೆ ಅದೇನೋ ಹೇಳ್ತಾರಲ್ಲಪ್ಪ ಪಿ ಎಸ್ ಅದೇನ ಸೆಕ್ರೆಟರಿ ಆಗಿದ್ರಂತೆ ಅವರು. ಒಂದಿನ ಅಂಬೇಡ್ಕರ್ ಅವ್ರನ್ನೇ ನೋಡ್ತಿದ್ರಂತೆ, ಆವಾಗ ಅಂಬೇಡ್ಕರ್ ಅವರು ಪುಸ್ತಕದ ಕಪಾಟ್ಗಳನ್ನೇ ನೋಡ್ತಿದ್ರಂತ ಕಣ್ಜಯ್ಯಣ್ಣ. ಆಗ ಹೋಗ್ಬಿಟ್ಟು ಇವರು ಏನ್ ಕೇಳ್ಬೇಕು ಏನು ಅಂತ ಗೊತ್ತಾಗ್ದಿಯೇ, ಸರ್ ಇಷ್ಟೊತ್ತಲ್ಲಿ ನೀವು ಆ ಕಪಾಟ್ಗಳನ್ನ ನೋಡ್ತಿದ್ರಲ್ಲ ಪುಸ್ತಕದ ಕಪಾಟ್ಗಳನ್ನ ಯಾಕೆ ಸರ್ ಅಂತ ಅವ್ರು ಹೇಳಿದ್ರಂತೆ. ಅಲ್ಲಪ್ಪ ನನ್ನ ಜೀವಿತಾವಧಿನಲ್ಲಿ ಎಷ್ಟೆಲ್ಲ ಪುಸ್ತಕಗಳು ಅವೆ ಇನ್ನೂ ಓದಿ ಮುಗಿಸ್ಲಿಲ್ವಲ್ಲ ಅಂತ. ನೋಡಪ್ಪ ಎಂಥ ದೊಡ್ಡ ಮಾತು, ಅಂಥ ದೊಡ್ಡ ಜ್ಞಾನಿಕವ ಅಂಬೇಡ್ಕರ್ ಸಾಹೇಬ್ರು, ಅಷ್ಟಿಲ್ದೆ ಸಂವಿಧಾನ ಬರೆದ್ರವ್ವ, ಬೇರೆ ಬೇರೆ ದೇಶದ ಸಂವಿಧಾನ ಎಲ್ಲ ಓದ್ಕೊಂಡು ಇಲ್ಲಿರೋ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಓದ್ಕೊಂಡು ನಮ್ಮ ರಾಷ್ಟ್ರಕ್ಕೆ ಒಂದು ಸಂವಿಧಾನ ಬರ್ಕೊಟ್ರಲ್ಲ, ಅದೇನು ಕಡಿಮೆ ಕೆಲಸವ ಅಣ್ಣ? ಅವಾಗ ಏನ್ ಬೇರೆ ದೇಶಕ್ಕೆ ಈಗ ಹೋಯ್ತಿವಲ್ಲ ಹಂಗ ಸುಲಭವಾಗಿ ಎಲ್ಲಿ ಹೋಗಕಾಯ್ತಾ ಇತ್ತು? ಸಮುದ್ರದ ಮೇಲೆ ಹೋಗ್ಬೇಕಾಯ್ತು, ಹಡಗಲ್ಲಿ ಹೋಗಿ ತಿಂಗ್ಳಾನ್ಗಟ್ಲೆ ಅದೆಲ್ಲ ವರ್ಷಾನ್ಗಟ್ಲೆ ಓದಿ ಬರ್ದಿ ಆಮೇಲೆ ಬಂದ್ ಬರ್ದಿರೋದು. ಕಮಲಕ್ಕ ಮರೆಯಕ್ ಮುಂಚೆ ಒಂದ್ ವಿಚಾರವ ನಿಂಗೆ ಹೇಳ್ತೀನಿ. ಏನ ಅವಳಿಗೂ ಒಬ್ಬಳಿಗೆ ನನಗೆ ನೀನು ಕೇಳಿಸ್ಕೊಳ್ಳೋಣ. ಆಯ್ತು ಅಪ್ಪ. ಮೇನ್ ನಿಂದು ಸೈಡ್ ಇಬ್ರು ಕೇಳ್ಕೊಳ್ಳಿ. ಇವರು ಗೋಬರ್ ಘಟಕ ಕಟ್ಟೋರು ಬಂದಿದ್ರ, ಈಗ ಹೊಸ ತರದ್ದು ಬಲೂನ್ ಮಾದರಿದು ಗೋಬರ್ ಘಟಕ ಕಟ್ತಾರಂತೆ. ನೀ ಮನೆ ಹಿಂದ್ಗಡೆ ಒಂದ ಹಾಕಸ್ಕೊಬಿಡು. ಡ್ರಮ್ ಇಲ್ವೇನಣ್ಣ? ಈಗ ಡ್ರಮ್ ಇಲ್ಲ, ಬಲೂನು. ಬಲೂನ್ ತರ ಹೊಸಿ, ಕಾಸು ಕೂಡ ಖರ್ಚ ಕಮ್ಮಿ ಆಯ್ತದಂತೆ. ಅದು ಈಗಾಗಲೇ ಬಂದ್ ಹೇಳಿದ್ರಲ್ವಾ ಒಂದ್ ಸರಿ ಜಯಣ್ಣ. ಅಲ್ಲ ನೀನು ಗೋಬರ್ ಗ್ಯಾಸು ಅಂತಿದ್ದಂಗ ಅದ ಯಾತಕ್ಕೆ ಕೆಂಬತ್ತಿದ್ದು ನಿನ್ಗೆ? ನಿನ್ಗೆ ನಮ್ಗೆ ಯಾರ ಕೆಂಬಂದ್ರು ನಿನ್ಗೆ ಆಗಕ್ಕಿಲ್ಲ ಬಿಡು. ಅಲ್ಲ ಅದಕ್ಕೆ ಸ್ವಲ್ಪ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಓಡಾಡ್ಬೇಕು ಬೆಳಿಗ್ಗೆ ಬೇವ್ರ ಕಡೆಯವರೆಗೂ ಅಲ್ವಾ ಜಯಣ್ಣ? ಆಯ್ತು ಹೇಳಪ್ಪ ಮುಂದಕ್ಕೆ. ಅದ ಏನ ನೀನು ಸಾಧನೆ ಅಂದಲ್ಲ, ಅದ ನಿಮ್ ಮನೆ ಹಿಂದ್ಗಡೆ ಬೆಳಗಾನ ಎದ್ದು ಸಗಣಿಯ ತಕೊಂಡು ಆ ಗೋಬರ್ ಘಟಕಕ್ಕೆ ಹಾಕೊಂಡು ಒಂದು ಕೋಲ ತಗೊಂಡು ತಿರುವು. ಅದೇನಾಯ್ತತೆ, ಆ ಗೋಬರ್ ಘಟಕಕ್ಕೆ ಹೋಯ್ತದೆ, ಮನೆಗೆ ಗ್ಯಾಸ್ ಬರ್ತದೆ, ಅಡುಗೆಯ ಮಾಡ್ಕೋಬಹುದು, ಲೈಟ್ ಬರ್ತದೆ, ಲೈಟ್ ಗೋಬರ್ ಗ್ಯಾಸ್ ಇಂದ ಮನೆಗೆ ಪ್ಯಾನ್ ಉರಿಸ್ಕೋಬಹುದು, ಮೊಬೈಲ್ ಚಾರ್ಜ್ ಮಾಡ್ಕೊಳಕ ಒಂದ್ ಪಾಯಿಂಟ್ ಹಾಕಿಸ್ಕೋಬಹುದು. ಪ್ಲಾಸ್ಟಿಕ್ ಅಲ್ಲ ಕಣವು, ಅದೇನೋ ಫೈಬರ್ ಅಂತೆ. ಮಕ್ಕಳು ಸೂಜಿ ತಕೊಂಡ್ ಚುಚ್ಚದಂಗ್ ನೋಡ್ಕೋಬೇಕು ಅಷ್ಟೇ. 5-10 ವರ್ಷ ಬಾಳ್ಕೆ ಬರ್ತದಂತೆ. ಅಂದ್ರ ಈಗ ಸರ್ಕಾರ ಏನ್ ಮಾಡ್ತಾ ಇದೆ, ಈಗ ಸುಲಭವಾಗಿ ಸಿಗ್ತದೆ ನೋಡಪ್ಪ ಶಕ್ತಿಗಳು. ಯಾವ್ಯಾವ್ದು? 7. ಯಾವ ಶಕ್ತಿ ಅಪ್ಪ? 7. ಸೂರ್ಯನ ಶಕ್ತಿ ಇಲ್ವಾ, ನೀರಿನ ಶಕ್ತಿ, ಜಲ ಶಕ್ತಿ, ಗಾಳಿ ಶಕ್ತಿ, ಆಮೇಲೆ ಸಗಣಿ ಶಕ್ತಿ. ಈ ಗಾಳಿ ಶಕ್ತಿಯ ಸೂರ್ಯನ ಶಕ್ತಿಯ ಬಳಸ್ಕೊಂಡು ಅದು ಎಂಥದೋ ಹೈಬ್ರಿಡ್ ಅಂತಾರಪ್ಪ ಅಂತ ಇದರಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋವನ್ನ ತಕಬಂದು ಹಾಕ್ತಾರಂತೆ. ಈಗ ನಾವು ಅಲ್ಲಿ ತನಕ ಹೋಗೋದು ಬೇಡಪ್ಪ. ಈಗ ಸರ್ಕಾರದವರೇ ಹೇಳ್ತಾವ್ರಲ್ಲ ಅದು ಎಂಥದೋ ಸೂರ್ಯ ಘರ್ ಯೋಜನೆ ಅಂತ, ಮನೆ ಮೇಲೆ ತಾರಸಿ ಮ್ಯಾಕೆ ಈ ಸೋಲಾರ್ದು ಫಲಕಗಳು ಹಾಕೋಬಿಟ್ಟು ವಿದ್ಯುತ್ತ ಉತ್ಪಾದನೆ ಮಾಡ್ಬೋದಂತೆ. ಈಗ ನಿನ್ ಮನೆಗೆ ಬೇಕಾದ್ರೆ ಲೈಟ್ ಕಡೆ ಊರಿಸ್ಕೋಬಹುದಂತೆ ಬಲ್ಪ. ಹಂಗ ಶಕ್ತಿ ಏನದೆ ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಈಗ ಏನಾಗದೆ, ಹಿಂದಿನ ಕಾಲದಾಗೆ ಎಲ್ಲರ ಮನೆಯಲ್ಲೂ ಗೋಬರ್ ಘಟಕ ಮಾಡಿಕೊಂಡಿದ್ರು. ಯಾವಾಗ ಈ ಸಿಲಿಂಡರ್ ಬಂದ್ಬಿಡ್ತು ಎಲ್ಲ ಬಿಡ್ಬಿಟ್ರು. ಬೆಳಗಾನ ಎದ್ದ ಯಾರು ಅದ ಕಾಯದು ತಿರುವರು ಯಾರು ಬೋ ಕಷ್ಟ ಅಂತ. ಈಗ ಸುಲಭವಾಗಿ ಬಂದ್ಬಿಟ್ಟದೆ, ಕಷ್ಟವೇನಿಲ್ಲ. ಅದನ್ನ ನಾವು 3 ಜನ ಹಾಕಿಸ್ಕೊಂಡ್ಬಿಡುಮ ಫಸ್ಟ್, ನಾವು ಹಾಕಿಸ್ಕೊಳ್ಳಮ್ಮ, ಆಮೇಲೆ ಉಳಿದವ್ರಿಗೆ ಹೇಳಮ್ಮ. ಅದಕ್ಕ ಮರ್ತೋಯ್ತದೆ ಅಂತ ಹೇಳ್ದೆ ಅಷ್ಟೇ. ಓಲಿ ಬಿಡಪ್ಪ ಒಳ್ಳೆ. ಇದು ಈ ಗೋಬರ್ ಘಟಕ ಅಂತ ಜ್ಞಾಪಕ ಬಂತು, ಈ ಗಾಳಿಯಿಂದ ವಿದ್ಯುತ್ ಮಾಡ್ತಾರಲ್ಲ ಅದೆಲ್ಲೋ ಚಿತ್ರದುರ್ಗ ಆ ಕಡೆ ಹೋದಾಗ ನೋಡಿದ್ದೆ, ಬೆಟ್ಟದ ಮೇಲೆ ಫ್ಯಾನ್ ತಿರ್ಗದು. ಇಲ್ಲಿ ನೋಡಿದ್ರೆ ಮಂಡ್ಯ ಹತ್ರ ಯಾರೋ ಮನೆ ಮೇಲೆ ಹಾಕೊಂಡ್ಬಿಟ್ಟವ್ರೆ ಕಣ್ಣ, ಅದೇ ತರ ಚಿಕ್ಕದು ತಿರುಗ್ತಾ ಇತ್ತು. ವಿದ್ಯುತ್ ಸಿಕ್ತದಂತೆ. ಯವ್ವ ನೀನ್ ಅಲ್ಲಿ ತಂಕ ಯಾಕೆ ಹೋದೆ? ಈ ಒಳ ನರಸೀಪುರದ ಕಂಠ ಹೊಂಟೋದ್ರೆ ಅಲ್ಲೂ ಹಾಕೊಂಡವ್ರೆ ಬೆಟ್ಟ ಗುಡ್ಡಗಳ ಮೇಲೆ. ಎಲ್ಲಿ ಗಾಳಿ ಬರೋ ಅಂತ ಬೀಸ್ತತಲ್ಲ ಅಲ್ಲಿ ಹಾಕೋದು. ಅದು ರೆಕ್ಕೆ ಒಂದೊಂದು 8 ಉದ್ದ ಇರ್ತದ ಗೊತ್ತಾ? ನೋಡಿದೀನಿ ಬಿಡು, ಊರ್ಕೆ ಚಿಕ್ಕದಾಗ ಕಾಣ್ತದೆ. ಹತ್ರಕ್ ಹೋಗ್ಬಿಟ್ರು ಬೋ ಎದ್ರಿಕೆ ಆಯ್ತದ ಕಣ್ಣು. ಹಾಕೊಂಡು ಹೋಯ್ತಾ ಇರ್ತಾರ ಹತ್ರಕ್ ಹೋದ್ರೆ ತಿರುಗಿರ್ಬಿಟ್ರೆ ಆಮೇಲೆ ನಮ್ಮನ್ನೇ ಆವತಿ ತಕೊಂಡ್ಬಿಟ್ಟದು ಅಂತ ಅಲ್ವಪ್ಪ. ಹಿಂದೆಲ್ಲ ಇದ್ರ ಹಬ್ಬ ಅಂತ ಮಾಡಾರಲ್ಲಣ್ಣ, ಸಿಡಿ ಹಬ್ಬ ಅಂತ. ಅವಾಗ ಕಂಬಕ ಕಟ್ಬಿಟ್ಟು ಅವನು ಏನೋ ಕೂಕೊಂಡು ಆ ಮಗನ ಎತ್ಕೊಂಡು ಒಂದ್ ಕಿತ ಗಿರ್ರ ಅಂತ ತಿರ್ಗಿಸ್ಬಿಟ್ಟು ಕೆಳಗ್ ಬಿಟ್ಬಿಡವ ಮಗುನ. ಈಗ ಲೋ ಲಕ್ಷ್ಮಯ್ಯ ಅಂತ ಕೂಕೊಳಮ್ಮ. ನೋಡಿದೆ ನೋಡ್ದಲ್ಲ ಏನು ಸಿಡಿಯ ನಮ್ಮವ್ವ ನನ್ನು ಕೊಟ್ಬಿಟ್ಟಿದ್ಲಂತೆ. ಒಳ್ಳೇದಾಯ್ತಿತ್ತಲ್ಲಪ್ಪ. ಅಲ್ಲ ನಾನು ಅವನು ಹಿಡ್ಕೊಂಡು ತಿರುಗ್ಸಿ ಬುಟ್ಟು ಎಲ್ಲ ಮುಗಿಯೋವರೆಗೂ ಹೊಳತ್ಲೇ ಇದ್ನಂತೆ. ಕೊಟ್ಟಾಗಿದೆ ನೀನು ಮಕ್ಕಳನ್ನ ಭಯ ಹೋಗ್ಸಕ್ ಮಾಡ್ತಾರ. ಅದು ಕಂಬಕವ ಮ್ಯಾಲ್ಗಡೆ ಅವಂದು ಬೆನ್ ಸಮೇತ ಕಟ್ಕೊಂಡು ಒಂದ್ ಸುತ್ತ ಗಿರ ಗಿರ ಗಿರ ತಿರುಗಿಸ್ತಾರೆ. ಬೆನ್ನೂರಿ ಅದಲ್ಲಪ್ಪ, ಬೆನ್ನೂರಿಗೆ ಹಾಕ್ಬಿಟ್ಟು ಈ ಕಬ್ಬಿಣದ ಗಾಳವ ಹಾಕ್ಬಿಟ್ಟು ಆ ದೊಡ್ಡಿದಕ್ಕೆ ಗಳಕ್ಕೆ ನೇತಾಕ್ಬಿಡೋದು. ಅದ ಅದೇನೋ ನೊಯ್ಯೋದಿಲ್ಲ, ಅದೇನೋ ಅರ್ಕ ಪರ್ಕೆ ಅಂತಾರೆ, ನಮ್ಗಂತೂ ಗೊತ್ತಿಲ್ಲ. ಆದ್ರೂ ಅದೇ ಹಂಗೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಅದೇನೋ ಮಾನವ ಹಕ್ಕುಗಳ ಇದೇನೋ ಅದಲ್ಲಪ್ಪ ಆಯೋಗ, ಜನರನ್ನ ಹಿಂಸೆ ಮಾಡಬಾರ್ದು ಅಂದ್ಬಿಟ್ಟು ಕಾನೂನು ಮಾಡಿ ಅದೆಲ್ಲ ನಿಲ್ಲಿಸ್ಬಿಟ್ಟಾರೆ. ಈಗ ಅದ್ರ ತರದಲ್ಲಿ ಬೆನ್ಗೆ ಒಂದು ಬಟ್ಟೆಯ ಕಟ್ಬಿಟ್ಟು ನೇತಾಕಡೆ ಒಂದು ಒಂದು ಏನು ಆಚರಣೆ ಅಂತ ಮಾಡ್ಕೊಂಡು ಹೋಯ್ತಾವ್ರೆ. ಹಂಗೆಲ್ಲ ಮಾಡಬಾರ್ದು. ಅದಕ್ಕೆಪ್ಪ ಮನ್ಸನ್ನ ಮನ್ಸಿನ ತರ ನೋಡ್ಬೇಕು. ಅವನ್ ತಪ್ಪೇ ಮಾಡಿರ್ಲಿ ಏನಪ್ಪ, ಅದೇ ಆಯೋಗ ಹೇಳ್ತದಲ್ಲಪ್ಪ ಜಯಣ್ಣ, ಅವನೇನೇ ತಪ್ಪು ಮಾಡಿದ್ರು ಅವನಿಗೊಂದು ಅವಕಾಶ ಕೊಡಿ ತಿದ್ಕೊಳಕ್ಕೆ ಅಲ್ವಾ. ಈಗ ಜೈಲ್ಗೆ ಹಾಕ್ಬಿಡ್ತಾರೆ ನೋಡು ಜಯಣ್ಣ, ಏನೋ ತಪ್ಪ ಮಾಡವನೇ ಅಂತನ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತಾರೆ. ಅವನ್ ತಪ್ಪು ಮಾಡವನೇ ಅಂತನ್ಬಿಟ್ಟು ಅವನಿಗೆ ಅನ್ನ ನೀರು ಕೊಡದೆ ಇರೋದು ತಪ್ಪಲ್ವಾ. ಅದಕ್ಕೆ ಎಲ್ಲರೂ ತಿನ್ನ ಆಹಾರ ಕೊಡ್ಬೇಕು. ಅವನೇನು ಅಲ್ಲೇನು ನಿಗದಿ ಪಡಿಸಿರ್ತಾರೋ ಬಟ್ಟೆ ಅದನ್ನ ಶುದ್ಧವಾಗಿ ಉಟ್ಕೋಬೇಕು. ಆಯ್ತಾ, ಹಿಂಗೆಲ್ಲ ಮಾಡ್ತಾರೆ. ಅಂದ್ರೆ ಮಹಾತ್ಮ ಗಾಂಧಿ ಅವ್ರು ಹೇಳಲಿಲ್ವೇನ ಅಣ್ಣ, ಪಾಪಿನ ದ್ವೇಷಿಸ್ಬೇಡಿ, ಅವನು ಪಾಪನ ದ್ವೇಷ ಮಾಡಿ. ದ್ವೇಷ ಮಾಡಿ ನೋಡಪ್ಪ ಎಂತ ಮಾತ ಹೇಳ್ಬಿಟ್ಟ ಜಯಣ್ಣ. ಈ ಮಾತಿಗೆ ಏನಾರು ಕೊಡಿಸ್ಬೇಕು ನೀನು. ಅಯ್ಯೋ ಕಮಲಕ್ಕಂಗ್ ತೊಂದ್ರೆ ಕೊಡುದು ಜಯಣ್ಣ, ಒಂದ್ ಪಿಲ್ಲಾನ ಮಾಡಿನಿ ನಾನು ಬತ್ತಾನೆ ಅನ್ಕೊಂಡ್ ಬಂದಿ, ನಾನು ಹಸಿ ಕಣ್ಣ ಅಳ್ಳಿಸ್ಕೊಂಡು ನೋಡ್ಕೊಂಡ್ ಬಂದಿ. ಏನ ಈ ನಮ್ ಪುಟ್ಟಕ್ಕ ಅಲ್ಲಿ ಕೆಂಪಿ ಮನೆಗೆ ಬರೋದಿಲ್ಲ ಇರು ಬೇರೆದೇನಾರು. ಕೆಂಪಿ ಬೇಡ, ಈಗ ಕೆಂಪಿ ಊರಲ್ಲಿಲ್ಲ. ಆಯ್ತಾ ಪುಟ್ಟಕ್ಕ ಅಲ್ಲಿ ಯಾವ್ದು ಅಲ್ಸಂದೆ ವಡೆ ಹಾಕ್ತಾಳಲ್ಲಪ್ಪ, ಅದ್ರ ಪಕ್ಕದಲ್ಲಿಯೇ ಒಂದು ಟೀ ಶಾಪು ಓಪನ್ ಆಗ್ಬಿಟ್ಟದೆ. ಆಯ್ತಾ, ಏನ್ ಘಮ ಘಮ ಘಮ ಅಂತಿತ್ತು ಟೀ, ಒಂದಷ್ಟು ಜನ ಕುಡಿತಾ ಕುಂತಿದ್ರು. ಅದಕ್ಕೆ ಹೆಂಗಿದ್ರುವೆ ನಮ್ ಸಿಕ್ತಿಮಲ್ಲ ಹಂಗೆ ಕರ್ಕೊಂಡು ಹೋಗ್ಬಿಡೋಣ ಅನ್ಕೊಂಡು ನಾನು ಪಿಲಾನ ಹಾಕೊಂಡ್ ಬಂದಿನಿ. ಅಲ್ಲಿ ಅಲ್ಲಿ ಪುಟ್ಟಕ್ಕ ನಾಲ್ ಸಂದೆ ವಡೆ ಅಲ್ಲಿ ಟೀ ಕುಡ್ಕೊಂಡು ನಮ್ ನಮ್ ಮನೆಗೆ ಹಿಂದೂರಿಗೆ ಬಿಡಮ್ಮ ನಡ್ರಿ. ಮತ್ತೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ. ಜಿವಿ ಅಯ್ಯರ್ ವಿರಚಿತ ಈ ಗೀತೆಯನ್ನ ನಾವೆಲ್ಲರೂ ಕೇಳಿದಿವಿ, ಹಾಗೆ ಸಿನಿಮಾದಲ್ಲಿ ಕೂಡ ನೋಡಿದಿವಿ. ಅಂದ್ರೆ ಹಸುವಿನಿಂದ ಯಾವೆಲ್ಲ ರೀತಿ ಉಪಯೋಗ ಇದೆ, ಮನುಷ್ಯನಿಂದ ಆಗದೇ ಇರುವಂತಹ ಉಪಯೋಗ, ಒಂದು ಜಾನುವಾರುವಿನಿಂದ ಯಾವ ರೀತಿ ಪ್ರಪಂಚಕ್ಕೆ ಬೆಳೆಗೆ ಉಪಯೋಗ ಆಗುತ್ತೆ ಅನ್ನೋದು ನಮಗೆ ಈ ಗೀತೆಯಿಂದ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಹಸು ಬದುಕಿದ್ದಾಗಲೇ ಅಲ್ಲ, ಅದು ಸತ್ತಾಗ್ಲೂ ಕೂಡ ಅದರಿಂದ ಬಹಳಷ್ಟು ಉಪಯೋಗಗಳಿದೆ, ಅದರಿಂದ ಬಹಳಷ್ಟು ಉಪಯುಕ್ತವಾದಂತಹ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಏನಂದರೆ ಹಸು ಸತ್ತ ನಂತರ ಈ ಹಸುವಿನಿಂದ ಸಿಗುವಂತಹ ಮೂಳೆ, ಗೊರಸು ಮತ್ತು ಕೊಂಬುಗಳನ್ನ ಕಾಯಿಸಿದಾಗ ಟ್ಯಾಲೋ ಎನ್ನುವಂತಹ ವಿಶೇಷ ಬಗೆಯ ಎಣ್ಣೆ ದೊರೆಯುತ್ತೆ. ಇದು ಕೆಲವು ವರ್ಷಗಳ ಹಿಂದಿನವರೆಗೂ ಚೂಯಿಂಗಮ್ ತಯಾರಿಕೆಯಲ್ಲಿ ಮತ್ತು ಬೇಕರಿ ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಈಗ ಈ ಎಣ್ಣೆಯನ್ನ ಬ್ರೇಕ್ ಫ್ಲೂಯಿಡ್ ಮತ್ತು ಜೆಟ್ ವಿಮಾನಗಳ ಕೀಲೆಣ್ಣೆಯ ಉತ್ಪಾದನೆಗೆ ಕಚ್ಚಾ ಪದಾರ್ಥವಾಗಿ ಬಳಸಲಾಗ್ತಾ ಇದೆ. ಕೃತಕ ಕಣ್ಣೀರು ಸುರಿಸೋದಕ್ಕೆ ಸಿನಿಮಾದಲ್ಲಿ ಅಥವಾ ಈ ನಾಟಕಗಳಲ್ಲಿ ಬಳಸಿಕೊಳ್ಳುವಂತಹ ಗ್ಲಿಸರಿನ್ ಮತ್ತು ವಾಟರ್ ಪ್ರೂಫಿಂಗ್ ಅಂಟುಗಳು ಕೂಡ ಇದೇ ಟ್ಯಾಲೋದಿಂದಲೇ ಬರುತ್ತೆ. ಕಿವಿಗೆ ಮತ್ತು ಕಣ್ಣಿಗೆ ಹಾಕುವ ಹನಿಗಳು, ಕೆಮ್ಮಿನ ಔಷಧಗಳು, ಹೇರ್ ಕಂಡೀಷನರ್ ಮತ್ತು ಶ್ಯಾಂಪುವಿನ ತಯಾರಿಕೆಗೆ ಇದೇ ಗ್ಲಿಸರಿನ್ ಮೂಲ ದ್ರವ್ಯವಾಗಿ ಬಳಕೆ ಆಗ್ತಾ ಇದೆ. ಇದರಿಂದನೇ ಬಣ್ಣದ ಇಂಕು, ಪೇಂಟ್ನ ಪಾಲಿಶ್ಗಳು, ಕಾರಿನ ಇಂಧನ, ಚಳಿಯಲ್ಲೂ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವ ಆಂಟಿಫ್ರೀಸ್ ಮಿಶ್ರಣಗಳು ತಯಾರಾಗ್ತಾ ಇದೆ. ಮೋಮ್ಬತ್ತಿ, ಸಾಬೂನು ಮತ್ತು ಡಿಟರ್ಜೆಂಟ್ ತಯಾರಿಕೆಗೂ ಕೂಡ ಈ ಟ್ಯಾಲೋ ಎಣ್ಣೆಯೇ ಮೂಲ ವಸ್ತುವಾಗಿ ಬಳಕೆ ಆಗ್ತಾ ಇದೆ. ಆಹಾರ ವಸ್ತುಗಳನ್ನ ಪ್ಯಾಕಿಂಗ್ ಮಾಡೋದಕ್ಕೆ ಬಳಸುವಂತಹ ವಿಶೇಷ ಬಗೆಯ ಎಣ್ಣೆ ಕಾಗದ ಮತ್ತು ಹಲವು ಬಗೆಯ ಆಂಟಿಬಯೋಟಿಕ್ ಔಷಧಗಳು ಕೂಡ ಈ ಟ್ಯಾಲೋ ಇಂದಲೇ ತಯಾರಾಗ್ತಾ ಇದೆ. ಅಂದರೆ ಗೋವು ಬದುಕಿದ್ರೂ ಲಕ್ಷ, ಸತ್ರೂ ಲಕ್ಷ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಲ್ವಾ? 2024-25 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಿಂಗಾರು ಹಂಗಾಮಿನಲ್ಲಿ ಘೋಷಿಸಲಾಗಿದೆ. ಮೈಸೂರು ತಾಲೂಕಿನ ವರುಣ, ಜಯಪುರ, ಇಲವಾಲ ಹೋಬಳಿಗಳಿಗೆ ಟೊಮ್ಯಾಟೋ ಬೆಳೆ ಆಯ್ಕೆಯಾಗಿದ್ದು ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,41,500 ರೂಪಾಯಿಗಳು. ರೈತರು ಪಾವತಿಸಬೇಕಾದ ವಿಮಾ ಕಂತಿನ ಮೊತ್ತ 7,075 ರೂಪಾಯಿ ಆಗಿರುತ್ತದೆ. ಈ ಯೋಜನೆಯಡಿ ಬೆಳೆ ಸಾಲ ಪಡೆಯದ ರೈತರು ನಿಗದಿತ ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ ಒನ್ ಅಥವಾ ನಾಗರಿಕ ಸೇವಾ ಕೇಂದ್ರದಲ್ಲಿ ನೋಂದಾಯಿಸಬಹುದಾಗಿದೆ. ವಿಮಾ ಕಂತು ಪಾವತಿಸಲು ಕಡೆಯ ದಿನಾಂಕ 16 ಡಿಸೆಂಬರ್. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಜಯಪುರ ಹೋಬಳಿ ಮತ್ತು ಇಲವಾಲ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9986086262. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9986086262. ವರುಣ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 7259592484. 7259592484. ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 9 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ ಹಾಗೂ ರಫ್ತನ್ನು ಕುರಿತು ಲಘು ಉದ್ಯೋಗ ಭಾರತಿ ಕರ್ನಾಟಕ ಚಾಪ್ಟರ್ನ ಕಾರ್ಯದರ್ಶಿಗಳಾದ ಸಿಎನ್ ಭೋಜರಾಜ್ ಅವರೊಂದಿಗೆ ಸಂದರ್ಶನ. ಅಪೀಡಾ ಅಂತ ಆರ್ಗನೈಸೇಷನ್ ಇದೆ, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಕೇಂದ್ರ ಸರ್ಕಾರದ ಅದು ಆರ್ಗನೈಸೇಷನ್, ಪ್ರತಿ ರಾಜ್ಯದಲ್ಲೂ ಇದೆ, ಬೆಂಗಳೂರಿನಲ್ಲಿ ಅದರ ಆಫೀಸ್ ಇದೆ. ನಾವು ಅಲ್ಲಿ ನಾವು ಬೇಸಿಕ್ಕಾಗಿ ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ, ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಒಂದು ತಗೋಬೇಕಾಗತ್ತೆ. ಈ ಥರದ ಬೇಸಿಕ್ ಸಂಗತಿಗಳನ್ನು ಮಾಡ್ಕೋಬೇಕು, ಯಾಕೆಂದರೆ ನಾವೇ ನೇರ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಮೊದಲನೇ ಹಂತದಲ್ಲೇ ನೇರ ನಾವು ಆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ನಾವೇನು ಮಾಡ್ಬೋದು, ಆ ಗುಣಮಟ್ಟ ರೀಚ್ ಆದರೆ ನಮಗೆ ಭಾಳ ಒಳ್ಳೆಯ ದರ, ಏನು ಬೆಲೆ ಏನಿದೆ ಆ ಬೆಲೆ ದೇಶೀಯ ಮಾರುಕಟ್ಟೆಯಲ್ಲೇ ಸಿಗುತ್ತೆ. 10ರಂದು ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಪಡೆಯಲು ರೀಲಿಂಗ್ನ ಹೊಸ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಕೆಲವು ಸಲ ವಮ್ಸ್ ಬಂದ್ಬಿಟ್ಟಿರುತ್ತೆ ನಮಗೆ, ಫೀಲ್ಡಲ್ಲಿ ಸೊಪ್ಪು ಸಿಗಲ್ಲ, ಆವಾಗ ತಿನ್ ಶೆಲ್ ಅಂತ ಹೇಳ್ತೀವಿ. ಅದೇ ಥರ ಕೆಲವು ಸಲ ಗೂಡು ಕಟ್ಟಬೇಕಾದ್ರೆ ಎರಡು ಹುಳುಗಳು ಒಂದು ಮನೆಯಲ್ಲಿ ಸೇರ್ಕೊಂಬಿಟ್ಟು ಡಬಲ್ ಗೂಡು ಅಂತ ಆಗುತ್ತೆ. ಆಮೇಲೆ ನಮಗೆ ಶೇಪ್ ಬೇಕಿರೋದು ಓವೆಲ್ ಶೇಪ್ ಆರ್ ಡಂಬೆಲ್ ಶೇಪು, ಆ ಶೇಪಲ್ಲಿ ಇರಲ್ಲ, ಅದಕ್ಕೆ ನಾವು ಡಿಫಾರ್ಮ್ಡ್ ಕಕೂನ್ಸ್ ಅಂತ, ಅದು ರೀಲ್ ಮಾಡೋಕ್ಕಾಗಲ್ಲ. ಅದೇ ಥರ ಈ ಊಜಿ ಫ್ಲೈ ಅಂತ ಹೇಳ್ತೀವಿ, ಆ ಊಜಿ ಫ್ಲೈ ಅಂದರೆ ಲಾರ್ವಾ ಸ್ಟೇಜಲ್ಲೇ ಊಜಿ ನೊಣ ಮೊಟ್ಟೆ ಇಟ್ಟು ಅದು ಗೂಡು ಆದಮೇಲೆ ಅದು ಆಚೆಗೊಡೋಗುತ್ತೆ ಫ್ಲೈ ಆಗಿ, ಹಾಗಾಗಿ ಅದು ನಮಗೆ ರೀಲಿಂಗ್ ಲೆಂತ್ ಸಿಗಲ್ಲ. ಡಿಸೆಂಬರ್ 11 ಬುಧವಾರ ಕೃಷಿ ಮಾರಾಟ ಹಾಗೂ ತಪಾಸಣಾ ನಿರ್ದೇಶನಾಲಯದ ಕಾರ್ಯ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಸಹಾಯಕ ಕೃಷಿ ಮಾರುಕಟ್ಟೆ ಸಲಹೆಗಾರರಾದ ಎಸ್ ಶಿವಕುಮಾರ್. ಅವರಿಗೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಆಶಯದೊಂದಿಗೆ ಈ ಸ್ಕೀಮನ್ನು ಕೂಡ ಒಂದು ನಾವು ಮಾನಿಟ್ರಿಂಗ್ ಮಾಡ್ತಾಯಿದ್ದೀವಿ ಸರ್. ರೈತ ಉತ್ಪಾದಕ ಸಂಘಗಳಿಗೆ ನಾವು ಹೋಗಿ ಅವರು ಮೆಂಬರ್ಶಿಪ್ ಎಷ್ಟು ಮಾಡಿದ್ದಾರೆ, ಅವ್ರಿಗಳಿಗೆ ಏನೇನು ಲೈಸೆನ್ಸಸ್ಸು ಸಿಕ್ಕಿಲ್ಲ, ಏನೇನು ಲೈಸೆನ್ಸ್ ಸಿಗಬೇಕು, ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಅವರು ಯಾರನ್ನು ಯಾರನ್ನು ಎಲ್ಲಿ ಯಾವ ಲೆವೆಲಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನೆಲ್ಲ ಅದನ್ನು ಮಾನಿಟರ್ ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರತಿ ತಿಂಗಳು ಕೂಡ ನಾವು ನಮ್ಮ ಅಧಿಕಾರಿಗಳೆಲ್ಲರೂ ಒಂದು ಮೂರು ಎಫ್ ಪಿ ಒಗಳು ವಿಸಿಟ್ ಮಾಡ್ತೀವಿ ಸರ್. ಮಾಡಿ ಅವರ ಕುಂದು ಕೊರತೆಗಳನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸರ್ ನಾವು. ಡಿಸೆಂಬರ್ 12 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದ ಅವತರಣಿಕೆಗಳು. ತಮಗೆಲ್ಲ ತಿಳಿದಿರುವ ಹಾಗೆ ಆಕಾಶವಾಣಿ ಅಂದರೆ ನಾವು ರೇಡಿಯೋ ಅಂತ ಹೇಳ್ತೀವಿ, ಹಲವಾರು ವರ್ಷಗಳಿಂದ ತನ್ನದೇ ಆಗಿರತಕ್ಕಂಥ ವಿಶಿಷ್ಟ ವಿನೂತನ ಹಾಗೂ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ರೈತ ಸಹೋದರರಿಗೆ ನೀಡ್ತಾ ಬಂದಿದೆ. ಕೃಷಿರಂಗ ಅಂತಕ್ಕಂಥ ಅವರ ಕಾರ್ಯಕ್ರಮ ಭಾಳ ನಾವು ಸಣ್ಣ ಮಕ್ಕಳಿದ್ದಾಗಿಂದೂ ಅದನ್ನು ಕೇಳ್ತಾ ಇದ್ದೇವೆ, ಯಾವಾಗ ತಪ್ಪಿಸ್ಕೊಳ್ತಿರಲಿಲ್ಲ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರೈತ ಉತ್ಪಾದಕ ಕಂಪನಿಗಳ ವಿಚಾರವನ್ನು ಕುರಿತು ಒಂದು ಸರಣಿ ಕಾರ್ಯಕ್ರಮವನ್ನು ಮೈಸೂರಿನ ಆಕಾಶವಾಣಿ ನಡೆಸ್ತಾ ಇರೋದು ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ವಿಚಾರ. ಡಿಸೆಂಬರ್ 13 ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ. ಭಾಗವಹಿಸುತ್ತಾರೆ ಅಪರ ಕೃಷಿ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ ಜೆ ಪಾಟೀಲ್. 14ರಂದು ಶನಿವಾರ ರೇಷ್ಮೆ ಆಧಾರಿತ ಸಮಗ್ರ ಕೃಷಿಯನ್ನು ಕುರಿತು ಕೆಆರ್ಪೇಟೆ ತಾಲೂಕು ಮಡುವಿನ ಕೋಡಿಯ ವಿಜೆ ಆದಿತ್ಯ ಅವರೊಂದಿಗೆ ಮಾತುಕತೆ. ರೇಷ್ಮೆ ಇಲ್ಲದೇ ಯಾವುದು ಬೆಳೆ ಇಟ್ಟಿಲ್ಲ, ಬಟ್ ಸರೌಂಡಿಂಗ್ ಅಲ್ಲೇ ತೆಂಗಿನ ಸಸಿಗಳನ್ನ ನೆಟ್ಟಿದ್ದೀನಿ. ಸುತ್ತ ಹೌದು. ಎಷ್ಟು ತೆಂಗು ಹಾಕೊಂಡಿದ್ದೀರಿ ಸರ್? 45 ಸಸಿಗಳು ನೆಟ್ಟಿದ್ದೀನಿ. 45 ಏನು ಅಂತರದಲ್ಲಿ ಹಾಕಿದ್ದೀರಿ ಸರ್? 15 ದಾಪನ ಅಂತರದಲ್ಲಿ ಹಾಕಿದ್ದೀರಿ ಸರ್. 15 ದಾಪನ ಅಂತರದಲ್ಲಿ. ದಾಪು ಕಾಲ್ ಕಾಲ್ ಹೌದು. ಒಂದಾಪ್ ಎಷ್ಟಡಿ ಬರ್ಬೋದು? ಒಂದಾಪು ಎರಡೇನ ಅಲ್ಲ ಸರ್, ಎರಡೂವರೆನಾ ಮೂರೇನಾ? ಮೂರು ಮೂರು ಮೂರು ಅಡಿ ಬರ್ತದೆ. ಮೂರು ಅಂದರೆ 15 ದಾಪು ಅಂದರೆ 45 ಅಡಿ ಅಂತರ ಅಲ್ವಾ? ಹಾಂ. ತುಂಬ ದೂರ ಅನ್ನಿಸ್ಲಿಲ್ವಾ ಸರ್? ಅಂದರೆ ಅದು ತೆಂಗು ಫಲವತ್ತತೆ ಬರಬೇಕು ಅಂದರೆ ಕಾಯಿ ಎಲ್ಲ ಕೂಡಿ ಬರಬೇಕು ಅಂತಂದರೆ ಅಂತರ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ಇರಿಕರು. ಆ ಮುಖಾಂತರ ಆಗಿದೆ. ಡಿಸೆಂಬರ್ 15 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ.